ಹೈನು ಮಾಡಂತವ್ರು ಪಶುಪಾಲಕರು ಇದ್ರ ಕಡೆ ಲಕ್ಷ ವಹಿಸಬೇಕು. ಯಾಕಪ್ಪ ಅಂತಂದ್ರೆ ಕೆಲವೊಮ್ಮೆ ನಮಗ ಬಹಳ ಲಿಮಿಟೆಡ್ ಜಾಗ ಇರ್ತದ. ಅಂತ ಸಂದರ್ಭದೊಳಗ ಯಾವ ರೀತಿ ಶೇಷಲ್ಗೌಡರು ಈ ಪ್ರಯೋಗ ಮಾಡಿದ್ದಾರೆ, ತಮ್ಮಲ್ಲಿ ಕೂಡ ಇದನ್ನ ಮಾಡಿಕೊಳ್ಳುವುದಕ್ಕೆ ಬಹಳ ಸರಳವಾದಂತಹ ಒಂದು ಕೆಲಸ ಅಂತ ಹೇಳಿ ಹೇಳಬಹುದು. ಹೌದು ಸರ್, ಅದನ್ನ ಮಾಡೋದ್ರಿಂದ ನಮಗ್ ಮಾತ್ರ ಒಳ್ಳೇದಾಗಿದ್ರೆ ಅದು ಇನ್ನೊಬ್ರು ಇನ್ನೊಬ್ರು ಮಾಡ್ಕೋತ ಹೋಗ್ಲಿ, ಅವ್ರಿಗೂ ಚಲೋ ಆಗಲಿ ಅನ್ನುವಂಥದ್ದು ನನ್ನ ಆಶೆ. ಈಗ ತರಕಾರಿಗಳು ಕೂಡ ನಿಮ್ಗೆ ಈ ಒಂದು ಹಾದಿ ಒಳಗೆ ಬಹಳಷ್ಟು ಸಹಕಾರಕ್ಕೆ ಬಂದಾವ, ಯಾವ ರೀತಿ ಅದರ ಆದಾಯ ಅಂತೀರಿ? ಅದು ನೋಡಿ ಸರ್, ಕಾಯಿಪಲ್ಲೆ ಅಂದಾಗ ಮೀ ರೇಟ್ ಹೆಚ್ಚಿಗೆ ಇರ್ತದ್ರಿ, ಒಮ್ಮೆ ಕಡಿಮೆ ಇರ್ತೈತ್ರಿ, ಅದನ್ನ ನಂಬಂಗಿಲ್ರಿ ನಾವು. ಎಲ್ಬೇಳೆ ಮಾತ್ರ ನಂಬಿನ್ರಿ, ಯಾಕಂದ್ರೆ ಫಿಕ್ಸ್ ರೇಟ್ ರೀ ಅದು. ಅದು ಒಂದು ತಿಂಗಳಿಗೆ ಈಗ ಇಂಜಿನಿಯರ್ ಪಗಾರ ಇದ್ದಂಗ್ರಿ, ಒಂದ್ ಎಕರೆ ಮಾಡಿದ್ರೆ ತಿಂಗಳ 50,000 ರೂಪಾಯಿ ನಮ್ಗೆ ಬರ್ತೈತೆ ಅನ್ನೋದು ಖಾತ್ರಿ ಇರ್ತದ್ರಿ. ಇದು ಕಾಯಿಪಲ್ಲೆದ್ದಂದ್ರಿ ಒಮ್ಮೆ 10 ರೂಪಾಯಿಕ್ಕ ಒಂದು ಪುಟ್ಟಿನ ಕೊಡ್ತೇವ್ರಿ, ಅದು ಒಮ್ಮೆ ಅನ್ನೋದು 1,000 ರೂಪಾಯಿಕ್ ಒಂದೊಂದು ಪುಟ್ಟಿನ ಮಾರ್ತಾರೆ, ಟಮಾಟಿ ಬದ್ನಿಕಾಯಿ ಹಿಂಗೆಲ್ಲ ಮಾಡಿದ್ರೆ. ಅದ್ರ ಮ್ಯಾಗ ನಮ್ಗೆ ವಿಶ್ವಾಸ, ಅದೊಟ್ಟು ನಾವು ಎಲ್ಬೆಳ್ಳಿ ಮ್ಯಾಗನ ಹೆಚ್ಚು ಇದು ಮಾಡೇವ್ರಿ, ಯೂನಿಟ್ ಮತ್ತೆ ಈಗ ಇದಿಟ್ಟು ಎಲ್ಬೆಳ್ಳಿನೇ ಮಾಡೀನಿ. ಆದರೂ ಕೂಡ ಈ ತರಕಾರಿಗಳು ಏನಾಗಿಬಿಡ್ತಾವಪ್ಪ ಅಂತಂದ್ರೆ ನಿಮ್ಗೆ ದಿನನಿತ್ಯ ನಿಮ್ ಕೈಯಾಗಿ ದುಡ್ಡು ಆಡುವಂತಹ ಒಂದು ವ್ಯವಸ್ಥೆ ಆಗ್ತದೆ, ಅದ್ರ ಸರಾಸರಿ ಏನ್ ಇರ್ತದ ಅಂತೀರಿ? ನಮ್ಗೆ ಅದನ್ನು ಯಾಕಂದ್ರೆ ಬರೇ ಒಂದಿನ ನಂಬಿದ್ರೆ ಈ ಉಳಿದ ಎಲ್ಲ ಒಟ್ಟು ಈಗ 2 ಎಕರೆನೂ ನಾವು ಎಲ್ಬೆಳ್ಳಿ ಮಾಡಿದ್ರೆ ನಿಗಂಗಿಲ್ರಿ, ಯಾಕಂದ್ರೆ ಆಳಿಂದು ಬಹಳ ಶಾರ್ಟೇಜ್ ಬರ್ತೈತಿ. ಅದಕ್ಕೆ ಎಲ್ಲ ಅದು ಇರ್ಬೇಕು ಇರ್ಬೇಕಂತ ನಾನು ಈಗ ಗೋಧಿ ನಮ್ಮ ಮನಿ ಪೂರ್ತಿಯಾಗಿ ಗೋಧಿ ಹಾಕೊಂಡಿನ್ರಿ, ಆಮೇಲೆ ಜೈ ಗೋಧಿ ಅಂತ ಹಾಕೊಂಡಿನಿ, ಅದೇ ಮೆಂತೆ ಕೊತ್ತಂಬರಿ ಬದನೆ ಗಿಡ ತಮಾಟಿ ಗಿಡ ಬೆಂಡಿ ಹೀರಿ ಎಲ್ಲಾ ತರನು ಮಾಡ್ಕೊಂಡು ಬಂದ್ರೆ ಒಂದ್ರಾಗ ಸ್ವಲ್ಪ ಕಡಿಮೆ ಆದ್ರೂ ಇನ್ನೊಂದ್ರಾಗ ಈಗ ಟಮಾಟಿ ರೇಟ್ ಕಡಿಮೆ ಇದ್ದಾಗ ಬದನೆಕಾಯಿ ರೇಟ್ ಇರ್ತದೆ. ಹಿಂಗಾಗಿ ಹೊಸ ತರ ಒಂದಿಟ್ಟು ಮಾಡ್ಕೊಂಡಿನಿ. ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ನಂಬರ್ ಹೇಳ್ತೀರಿ? ಹೇಳ್ತೇನೆ ಸರ್, 9633245634. ಆತ್ಮೀಯರಿಗೇನು ಶ್ರೀಶೈಲ್ಗೌಡರು ತಮ್ಮ ನಂಬರ್ ಹೇಳ್ಯಾರ, ಅದನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9632456134 ಈ ನಂಬರ್ನ ತಾವು ಡಯಲ್ ಮಾಡಿ ಶ್ರೀಶೈಲ್ಗೌಡರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ಮೇಟಿಯವರ ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ವಿಶೇಷವಾದಂತಹ ಅನುಭವಗಳನ್ನ, ಯಾಕಪ್ಪ ಅಂತಂದ್ರೆ ನಮ್ಮ ಭಾಗದೊಳಗೆ ವೀಳ್ಯದೆಲೆ ಎಲೆಬಳ್ಳಿ ಬಹಳ ಕಡಿಮೆ ಅಂತ ಹೇಳಿ ಹೇಳ್ಬೋದು, ವಿರಳ ಅಂತ ಹೇಳಿ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ನಿಮ್ಮಂಥವ್ರು ಏನು ಪ್ರಯೋಗ ಮಾಡಿರ್ತೀರಿ, ಅದು ನಮ್ಮ ರೈತರಿಗೆ ಒಂದು ದಾರಿದೀಪ ಆಗ್ತದೆ. ಅದ್ರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ತಾವು ಮಾಡಿ ಯಾವ ರೀತಿ ನಮ್ಮ ರೈತರು ಸಣ್ಣ ಹಿಡುವಳಿಯಲ್ಲೇ ಒಂದು ಸುಸ್ಥಿರವಾದಂತಹ ಒಂದು ಬದುಕನ್ನು ಕಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಮ್ಮ 2.5 ದಶಕಗಳ ಕೃಷಿ ಅನುಭವಗಳನ್ನು ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಎಲೆಬಳ್ಳಿಯ ಬೇಸಾಯದಲ್ಲಿನ ಅನುಭವ ಕುರಿತು ಮುದ್ದೇಬಿಹಾಳ ತಾಲೂಕು ಚೋಂಡಿ ಗ್ರಾಮದ ಶ್ರೀಶೈಲಗೌಡ ಮೇಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ ಸೋಮಶೇಖರ ಎಸ್ ರುಳಿ. ಇನ್ನು ಮುಂದೆ ಶ್ರೀಮತಿ ಗೌರವ ಮಾದರ್ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳು. ಮೇರಾ ತುಮ್ ತಿನ್ನಲಿ ಅಲ್ಲಿ

ಜಗತ್ತ ನಿತ್ತಮ್ಮ ಮಾದೇವಿ ಬಾ ನನ್ನ ಕಣ್ಣ ಮೇಲೆ ಬನಗರಗಿರಿ ಧೂಳು ಜಗತ್ತ ನಿತ್ತಮ್ಮ ಚಿತ್ತಲ್ಲ ನಿನ ಮ್ಯಾಲೆ ಅಚ್ಚಲ್ಲ ಹಾಡಿದ್ರ ಚಿತ್ತಲ್ಲ ನಿನ ಮ್ಯಾಲೆ ಅಚ್ಚಲ್ಲ ಹಾಡಿದ್ರ ಚಿತ್ತಲ್ಲ ನಿನ ಮ್ಯಾಲೆ ಅಚ್ಚಲ್ಲ ಹಾಡಿದ್ರ ಚಿತ್ತಲ್ಲ ನಿನ ಮ್ಯಾಲೆ ಹೊತ್ತಿಗೆ ಕೂಡ ಏ ಬಾಲಗಯ್ಯ ಇಂಥ ನಗರ ಗಿರಿ ಧೋಳು ನಗತ ನಿತ್ತಮ್ಮ ಬಾದೇವಿ ಬಾನನ್ನ ಬೆಣ್ಣ ಬಲಗಯ್ಯ ಜಗದಂಬಾ ಬಲಗಯ್ಯ ಕರಿಯಲ್ಲ ಕತ್ತಿಗೆ ನೀ ಕೂಡ ಬಲಗಯ್ಯ ಕರಿಯಲ್ಲ